ಏನೇನು ಮತ್ತು ವ್ಯತ್ಯಾಸ ಏನ್ ಮಾಡಿದ್ರಿ ನಿಮ್ಮ ಕೃಷಿ ಇದ್ರೊಳಗೆ, ಏನು ಬದಲಾವಣೆಗಳನ್ನು ಮಾಡಿದ್ರಿ ಅಲ್ಲಿ ಹೋಗಿ ನೋಡ್ಕೊಂಡು ಬಂದ ನಂತರ? ಅಲ್ಲಿ ನೋಡ್ಕೊಂಡು ಬಂದಿಂದ್ರಿ, ನಾವು ಮೊದಲ ತತ್ ಕಡದು ಮಡಿ ಮಾಡಿ ಹಚ್ತಿದ್ದೆವು, ಈ ಸಂಖ್ಯೆ ಕಮ್ಮಿ ಆಕಿತ್ತದ. ಈಗ ಡ್ರಿಪ್ ಮಾಡಿ ಹಚ್ಚಕತ್ತಿವಿ, ದಂಪನ್ನ ಬೋದು, ನಾಲ್ಕು ಫೂಟಿನ ಬೋದು ಮಾಡಿ ಅದ್ರಾಗ ಸಸಿ ಹೆಚ್ಚಿಗೆ ಕುಂದ್ರಾಕತ್ತು, ಇಳುವರಿನ ಹೆಚ್ಚು ಬೆಳೆಯಾಕತ್ತೀವಿ ನಾವು. ಹಿಂಗಾಗಿ ನಮ್ಮಲ್ಲಿ ಎಕರೆಕ್ಕೆ ಎರಡು ಗಾಡಿಯಿಂದ ಎರಡು ಗಾಡಿನೂ ಬೆಳೆಯಾಕತ್ತೀವಿ ನಾವೇ. ಇದರಿಂದ ನಮ್ಮ ಅಗದಿ ಒಂದ್ ಎಕರೆಕ ಖರ್ಚ ಕಮ್ಮಿ ಆಗದ, ಎಕರೆಕ ಇಳುವರಿ ಹೆಚ್ಚಾಕದ. ಈಗ ಒಂದ್ ಎಕರೆಕ ಖರ್ಚ 20,000 ಖರ್ಚು ಮಾಡಿದ್ವಿ ಅಂದ್ರೆ, ಡ್ರಿಪ್ಗು 20,000 ಮಾಡಿದ್ವಿ ಅಂದ್ರೆ ಯಾರು ಗಾಡಿ ಬೆಳಿತೀವ್ರಿ? ಮೊದಲು 20,000 ಖರ್ಚು ಮಾಡಿ ಒಂದೇ ಗಾಡಿ ಬೆಳಿತಿದ್ದೆವು. ಈಗ ಹಿಂಗಾಗಿ ನಾವು ಅನುಕೂಲ ಆಗಿದೆ ಬಹಳ ಉಳ್ಳಾಡಿ ಬಗ್ಗೆ. ಮತ್ತೆ ಅದನ್ನ ಮಾರ್ಕೆಟಿಂಗ್ ಐತಿ ನಮ್ಮಲ್ಲೇ, ಈಗ ನಮ್ಮಲ್ಲಿ ದಲ್ಲಾಳಿಗಳು ಅದಾರ, ಇಲ್ಲೇ ನಾವು ಬೆಳಿತೇವು. ಮತ್ತು ಇಲ್ಲಾರ ಟೂರಿಸ್ ಮಾಡ್ತೇವು, ಇಲ್ಲಾರ್ಕ ಹಾಕಿ 4 ತಿಂಗಳು ಕಟಾವು ಮಾಡಿ ಇಲ್ಲಾರ್ಕ ಹಾಕ್ತೇವು, ರೇಟ್ ಬಂದಾಗ ಅದನ್ನ ಕೊಡ್ತೇವು. ಹಿಂಗಾಗಿ ದಲ್ಲಾಳರು ನಮ್ಮಲ್ಲೇ ಇಲ್ಲೇ ಅದಾರ, ಅವ್ರಿಗೆ ಕೊಡ್ತೇವೆ. ಬಹಳ ನಾವೇನು ಬೆಂಗಳೂರು ಹುಬ್ಬಳ್ಳಿ ಹೋಗೋಕ್ಕಾಗಲ್ಲ, ಇಲ್ಲೇ ವ್ಯಾಪಾರ ಮಾಡಿ ಇಲ್ಲೇ ಕೊಟ್ಟು ಇದು ಮಾಡ್ತೇವ್ರಿ ಉಳ್ಳಾಗಡ್ಡಿ ಬಗ್ಗೆ. ಈಗ ನೋಡ್ರಿ, ನೀವು ಬೆಳೆದು ಬಹಳ ಕಷ್ಟ ಪಡ್ತೀರಿ, ಹೌದಾ? ಸಾಕಷ್ಟು ಇಳುವರಿ ಕೂಡ ತಗೊಳ್ತಾ ಇದ್ದೀರಿ. ಮತ್ತೆ ನೀವು ಮಾರ್ಕೆಟ್ ಮಾಡೋದ್ರೊಳಗೆ ಯಾಕೆ ನೀವು ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ? ಎಲ್ಲರೂ ಕೂಡ್ಕೊಂಡು ಒಂದು ಎಲ್ಲಿ ನಮಗೆ ಒಳ್ಳೆ ಮಾರ್ಕೆಟ್ ಸಿಗ್ತದಪ್ಪ ಅನ್ನುವಂಥದ್ದು ಹುಡುಕಾಡಿ ಅಲ್ಲಿ ಮಾರ್ಕೆಟ್ ಮಾಡಬೇಕಲ್ಲ. ನೀವು ಸ್ವಲ್ಪ ನೀವು ಪ್ರಯತ್ನ ಪಟ್ಟರೆ ಇದನ್ನ ನೀವು ಸಾಧಿಸಬಹುದು. ಇದ್ರ ಬಗ್ಗೆ ನೀವು ವಿಚಾರ ಮಾಡಬಹುದಲ್ಲ? ಇದ್ರ ಬಗ್ಗೆ ನಮಗ ಈಗ ನಮ್ಮ ಎಪಿಒ ಒಂದು ಸಂಘ ಮಾಡಿವ್ರಿ, ಈಗ ಒಂದು 6 ತಿಂಗಳಾತು. ಅದಕ್ಕೆ ನಾವು ಉಪಾಧ್ಯಕ್ಷ ಇದೀನಿ, ಎಪಿಒ ಸಂಘದ ಉಪಾಧ್ಯಕ್ಷೆ. ಈಗ 500 ಮಂದಿ ಎಪಿಒ 1100 ರೂಪಾಯಿ ತುಂಬಿ ಷೇರ್ದಾರಾಗಿ 5 ಲಕ್ಷ ಅದನ್ನ ಎಪಿಒ ಸಂಘ ಮಾಡಿ ಈಗ ಸ್ಟಾರ್ಟಿಂಗ್ ನಡೆದ್ರಿ. ಅದನ್ನ ಮಾರ್ಕೆಟಿಂಗ್ ಮಾಡೋದು, ಎಲ್ಲಾ ರೈತರು ಕೂಡಿ ಒಂದು ಸಂಘ ಮಾಡಿ ಒತ್ತಾಟಿ ಮಾರ್ಕೆಟಿಂಗ್ ಕಳಿಸೋದು ವ್ಯವಸ್ಥೆ ಈಗ ನಡೆಸೀವ್ರಿ. ಅದನ್ನ ಸಂಘ ಈಗ ಸ್ಟಾರ್ಟ್ ಆಗೈತ್ರಿ. ನಮ್ಗ ರಾಜ್ ಶೇಖ್ ಸಾಹೇಬ್ರು ಮತ್ತೆ ಪಟ್ಟನ್ ಶೆಟ್ಟಿ ಸಾಹೇಬ್ರು ಎಲ್ಲರೂ ಸಹಕಾರ ಕೊಟ್ಟಾರ. ಮತ್ತೇನ್ ಮಾಡ್ತೇನ್ರಿ, ಇನ್ನೊಂದ್ ಜರ ನಮ್ಮಲ್ಲಿ ಆಕಳದಾವ, 2 ಆಕಳ ಕಟ್ಟೆವು, ಮತ್ತು ಆಡದಾವ. ಆಡಿನ ಕಾಲಾನ ಉಚ್ಚಿ ಆಕಳು ಉಚ್ಚಿ ಎಲ್ಲ ಸಂಗ್ರಹಣೆ ಮಾಡ್ತೀನಿ. ಇಲ್ಲಿ ಸಂಗ್ರಹಣೆ ಮಾಡಿ ಸಾವಯವ ತಳಿ ಅದನ್ನ ಉಚ್ಚಿ ಡ್ರಿಪ್ ಮುಖಾಂತರ ಅದಕ್ಕೆ ನಮ್ಮದು ಕೆಮಿಕಲ್ ಭಾಳ ವಪಾರಿಸಂಗಲ್ಲ, ಏನಿದ್ರು ನಮ್ಮ ಸಾವಯವದಿಂದ ವಪಾರಿಸಿ ಹೆಚ್ಚಿಗೆ ಇಳುವರಿ ತಗೊಳಕತ್ತೀವ್ರಿ ನಾವು. ಮೊದಲ ರಸಗೊಬ್ಬರ ಉಪಯೋಗ ಮಾಡ್ತಿದ್ರಿ? ಮೊದಲ ರಸಗೊಬ್ಬರ ಕಮ್ಮಿ ಮಾಡಿದ್ವಿ, ತಿಪ್ಪೆ ಗೊಬ್ಬರ ಇತ್ತು ಮೊದಲ. ಈಗ ದನ ಇಲ್ಲಾರ್ಕ ತಿಪ್ಪೆ ಗೊಬ್ಬರ ಕಮ್ಮಿ ಆಗಿತ್ತು. ಈ ಹೊಳ್ಳಿ ಏನ್ ಮಾಡ್ಯ ನಾವು, ಆ ಹೊಳ್ಳಿ ತಿಪ್ಪೆ ಗೊಬ್ಬರ ಮಾಡೋ ದಾರಿನ ಹಿಡಿದೆವು. ಮತ್ತೆ ಈ ಕೆಮಿಕಲ್ ಕಮ್ಮಿ ಮಾಡ್ಕೋತ ತಿಪ್ಪೆ ಗೊಬ್ಬರ ಆಕಳು ಉಚ್ಚಿ ಜೀವಾಮೃತ ಮಾಡ್ತೇವು, ಇದ್ರ ಮುಖಾಂತರ ಸಾಗ ಹಿಡಿದೇವು. ಮತ್ತೀಗ ಮೊದಲು ಕೆಮಿಕಲ್ ಬಾಳ ಹೆಚ್ಚಾಗಿ ಹೆಚ್ಚಾಗಿ ನಮ್ಮ ಭೂಮಿ ಕೆಡಾಕತ್ತು. ಈ ಹೊಳ್ಳಿ ಸಾವಯವ ಗೊಬ್ಬರಕ ಬಂದು ಸಾವಯವ ನಮಗೂ ಮತ್ತು ತಾಲೂಕಾ ಪ್ರಶಸ್ತಿ ಆಗೈತ್ರಿ ಸಾವಯವ ಮಾಡಕತ್ತಿಂದ. ಮತ್ತೆ ನಾವು ಹೋದ ವರ್ಷ 1.5 ಎಕರೆ ಕಬ್ಬು ಹಚ್ಚಿದ್ದೇವ್ರಿ. 1.5 ಎಕರೆ ಕಬ್ಬನ್ಯಾಗ ಡ್ರಿಪ್ ಮಾಡಿದೆವು, ಡ್ರಿಪ್ ಮಾಡಿ ಬೋದನ್ಯಾಗ ಉಳ್ಳಾಗಡ್ಡೆ ಹಚ್ಚಿದೆವು. ಉಳ್ಳಾಗಡ್ಡೆ ಹಚ್ಚಿ ಅದನ್ನ ಕಸಕ್ಕ ಬರೋ ಟೈಮ್ಗೆ ಏನ್ ಮಾಡಿದೇವ್ರಿ, ಹೊಳ್ಳಿ ಕಬ್ಬು ಹಚ್ಚಿದ್ವಿ ಹರಿಯಾಗ. ಕಬ್ಬು ಹಚ್ಚಿ 1.5 ಎಕರೆ ಹೊಲಕ್ಕ 250 ಕ್ವಿಂಟಲ್ ಉಳ್ಳಾಗಡ್ಡಿ ಬೆಳೆದೆವು, ಮತ್ತು 1 ಎಕರೆಕ 60 ಟನ್ ಕಬ್ಬು ಬೆಳೆದೆವು. ಒಂದೇ ಪೀಕ್ನಾಗ 2 ಬೆಳೆ ಬೆಳೆದೆವು. ಮತ್ತೆ 1/2 ಹೊಲ ಶೇಂಗಾ ಹಾಕಿದ್ದೆವು, 1/2 ಹೊಲ ಉಳ್ಳಾಗಡ್ಡೆ ಹಚ್ಚಿದ್ದೆವು. ಕಬ್ಬನ್ಯಾಗ ಒಂದೇ ಪೀಕಿಗೆ ಕಬ್ಬನು ಬತ್ತು ಮತ್ತು ಶೇಂಗಾನು ಬತ್ತು ಉಳ್ಳಾಗಡ್ಡಿನು ಬತ್ತು. ಈ ನಮ್ನೆ ಇಳುವರಿ ತೆಗಿತೀವಿ ನಾವು. ಅಂದ್ರೆ ಒಂದೇ ಸಮಯಕ್ಕೆ 2-2 ಬೆಳೆಗಳನ್ನ ನೀವು ಬೆಳಿತಾ ಇದ್ದೀರಿ? ಒಂದೇ ಸಮಯಕ್ಕೆ 2 ಬೆಳೆ ಹೋದ ವರ್ಷ ಬೆಳೆದು ಅಗದಿ ಇಳುವರಿ ತೆಗೆದೆವು. ಕೋಲಾರ ಅವ್ರು ಒಂದು ಹೇಳ್ರಿ ನನಗೆ, ನಾವು ನೋಡ್ತಾ ಇದ್ದೀವಿ ಮಾರ್ಕೆಟ್ ನೊಳಗೆ ಒಮ್ಮೆ ಉಳ್ಳಾಗಡ್ಡಿ ಬೆಲೆ ಗಗನಕ್ಕೆ ಹೋಗ್ತೈತಿ, ಒಮ್ಮೆ ಕೆಳಗೆ ಬರ್ತದ. ಗಗನಕ್ಕೆ ಹೋದಾಗ ಈಗ ನಾವು ನೋಡೀವಿ ಸಾಕಷ್ಟು ಸಂದರ್ಭದೊಳಗೆ ಬಹಳಷ್ಟು ಮೇಲಕ್ಕೆ ಹೋಗಿತ್ತು ಉಳ್ಳಾಗಡ್ಡಿ ಬೆಳೆ, ನಮ್ಮ ಗ್ರಾಹಕರಿಗೂ ಭಯಂಕರ ತ್ರಾಸಾಗಿತ್ತು. ರೈತರು ಕೂಡ ಅವರಿಗೆ ಒಂದು ಒಳ್ಳೆ ಕಾಲ ಅಂತ ಹೇಳ್ಬೋದು. ಆದ್ರೆ ನಿಜವಾಗಿ ನಿಮ್ಮ ಒಂದು ಅನುಭವದ ಪ್ರಕಾರ ನಿಮಗೆ ಮಾರ್ಕೆಟ್ನೊಳಗೆ ಬೆಲೆ ಅಷ್ಟು ಎತ್ತರಕ್ಕೆ ಹೋದಾಗ ನಿಮ್ಮ ಪರಿಸ್ಥಿತಿ ಏನಿತ್ತು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಿ? ಸರ್, ಮಾರ್ಕೆಟ್ ಹೆಚ್ಚಿಗೆ ಹೋದಾಗ ರೈತಂದ ಏನಕ್ಕದ ಮಳಿಯಾಗಿ ಹಾನಿಯಾಗಿ ಕೆಟ್ಟಿರ್ತದ. ಒಂದ ಇಲ್ಲ ಮಳಿ ಕಮ್ಮಿ ಆಗಿರ ಬೆಳೆಯಂಗಿಲ್ಲ, ರೋಗರ ಬಂದಿರ್ತದ, ಬೇಡ ನೀರ್ ಇಲ್ಲಾರ ಬೆಳೆದು ಕಮ್ಮಿ ಮಾಡಿರ್ತೇವೆ. ಈ ವಿಷಯಕ್ಕೆ ರೈತರಿಗೆ ಎತ್ತರಕ್ಕೆ ಹೋದ್ರೆ ರೇಟ್ ಒಟ್ಟ ಮುಟ್ಟಂಗಿಲ್ಲ ರೈತರಿಗೆ. ಏನಿದ್ರು ರೈತರು ಕಷ್ಟದಲ್ಲೇ ಅದಾರ. ಇತ್ತೀಚೆಗೆ ಏನು ಹೆಚ್ಚಾಗಿತ್ತಲ್ಲ ರೇಟು, ಅವಾಗ ನಿಮ್ದು ಪರಿಸ್ಥಿತಿ ಹೆಂಗಿತ್ತು? ಸರ, ರೇಟ್ ಹೆಚ್ಚಾದಾಗ ಉಳ್ಳಾಗಡ್ಡಿ ಬೆಳೆದು ಇದೇ ರೀ ನಾ ಹೇಳ್ತೀನಲ್ರಿ, ಮಳಿ ಹೆಚ್ಚಾಗಿ ಕೆಟ್ಟಾಗ ರೇಟ್ ಹೆಚ್ಚಾಗು ಸರ್. ಅವಾಗ ಮಾರ್ಕೆಟ್ ನೊಳಗ ಉತ್ಪನ್ನ ಇರುವುದಿಲ್ಲ, ನಿಮ್ ಕಡೆನೂ ಉತ್ಪನ್ನ ಇರುವುದಿಲ್ಲ. ನಮ್ ಕಡೆ ಮಾಲ ಇರಂಗಿಲ್ರಿ, ಮತ್ತೆ ಉತ್ಪನ್ನ ಕಮ್ಮಿ ಆಗ್ಬಿಡ್ತೀವಿ ರೈತಗ. ಹಿಂಗಾಗಿ ರೈತಗ ಕಷ್ಟ ಯಾವತ್ತೂ ಕಷ್ಟದಾಗ ಅದನ್ ರೈತ. ಆದ್ರೂ ನಿಮ್ಮ ಒಂದು ಅನುಭವದ ಪ್ರಕಾರ ಈಗೇನು ನೀವು ಉಳ್ಳಾಗಡ್ಡಿ ಬೆಳೀತಾ ಇದ್ದೀರಿ, ಸುಮಾರು ವರ್ಷಗಳಿಂದ ಉಳ್ಳಾಗಡ್ಡಿ ಬೆಳೀತಾ ಇದ್ದೀರಿ, ಹೆಂಗ ಅನಿಸ್ತದೆ ನಿಮಗೆ ಅದನ್ನ ಬೆಳ್ಕೊಂಡು ಮುಂದಿನ ದಿನಗಳಲ್ಲಿ ಸಹಿತ ಇದನ್ನೇ ಮಾಡ್ಕೊಂಡು ಹೋಗ್ಬೇಕಂತೀರಾ? ಅಥವಾ ಬೇರೆ ಬೇರೆ ಬೆಳೆಗಳನ್ನ ನಾವು ಪ್ರಾಯೋಗಿಕವಾಗಿ ಬೆಳೆದು ಅದನ್ನು ಕೂಡ ನಾವು ನೋಡೋಣ ಅಂತೇಳಿ ಅನ್ನುವಂತ ಒಂದು ವಿಚಾರ ಅದನ್ನ? ಸರ್, ಒಂದೇ ಉಳ್ಳಾಗಡ್ಡಿ ಮ್ಯಾಗ ನಾವು ರೈತ ಅವಲಂಬಿಸಿ ಕುಂದರಬಾರ್ದು. ಸರ್ ನಾನು ಇಲ್ಲಿ ಒಂದು ತೋಟ ಇದ್ರೆ 4 ಎಕರೆ 4 ಎಕರೆ 1 ಎಕರೆದಾಗ ನಿಂಬಿ ಗಿಡ ಹಚ್ಚೀನ್ರಿ. 1 ಎಕರೆ ನಿಂಬಿ ಗಿಡ ಬರೀ ಸಾವಯವ ಮಾಡ್ತೀನಿ. ಸಾವಯವದಾಗ 3 ಲಕ್ಷದಿಂದ 4 ಲಕ್ಷ 1 ಎಕರೆಕ ನಿಂಬಿ ಗಿಡದ ಇಳುವರಿ ತೆಗಿತೀನಿ ವರ್ಷಕ್ಕೆ. ಮತ್ತು 1 ಎಕರೆ ದ್ರಾಕ್ಷಿ ಐತ್ರಿ. 1 ಎಕರೆ ದ್ರಾಕ್ಷಿಗೆ 6 ಲಕ್ಷದಿಂದ ರೇಟ್ ಹತ್ತಂದ್ರ 6 ಲಕ್ಷ 4 ಲಕ್ಷ 5 ಲಕ್ಷ ಈ ನಮೂನಿ ಇಳುವರಿ ತೆಗಿತೀನಿ. 2 ಎಕರೆದಾತ್ರಿ. ಉಳ್ಕದ್ದು ಮತ್ತೆ ಉಳ್ಳಾಗಡ್ಡಿ ಹಚ್ತೇವ್ರಿ. ಉಳ್ಳಾಗಡ್ಡಿ ಮತ್ತು ಕಬ್ಬ ಹಿಂಗೆ ಎಲ್ಲಾ ತರ ನಾ ಮಿಶ್ರ ಬೆಳೆ ಮಾಡ್ಕೋತ ಚಲೋ ರೈತಗೆ ಕಾಯಂ ರೊಕ್ಕ ಹಾಕದ್ರಿ. ಇದು ಉಳ್ಳಾಗಡ್ಡಿ ಅಂದಾಗ ಏನಾಕದ್ರಿ 6 ತಿಂಗಳೊಮ್ಮೆ ರೊಕ್ಕ ಬರೋದು. ಇದು ನಿಂಬಿ ಗಿಡ ಕಂಟಿನ್ಯೂ ಕಾಯಂ ರೊಕ್ಕ ಇರ್ತದ್ರಿ. ಅದು ಆಗನ ಒಳಗ ದ್ರಾಕ್ಷಿ ಬರ್ತದ, ದ್ರಾಕ್ಷಿ ಬರ ಕಬ್ಬು ಬರ್ತದ. ಹಿಂಗ್ ಮಾಡಿ ರೈತಗೆ ಯಾವತ್ತು ಅನುಕೂಲ ಆಗ್ತದ ಅಂತ ನನ್ನ ಅನಿಸಿಕೆ ರೀ. ಅಡ್ಡಿಲ್ಲ, ಈಗ ನಾವು ಮಿಶ್ರ ಬೆಳೆ ಮಾಡಬೇಕು, ಬೇರೆ ಬೇರೆ ಪದ್ಧತಿಗಳನ್ನು ಕೂಡ ಅಳವಡಿಸಿಕೊಳ್ಬೇಕು ಅಂದ್ರೆ ನಮಗೆ ಒಂದು ಸ್ವಾವಲಂಬಿ ಬದುಕು ಸಿಗುವುದಕ್ಕೆ ಸಾಧ್ಯ ಅದ. ಈಗ ನಿಮ್ಮ ಒಟ್ಟು ಜಮೀನು ಎಷ್ಟದ ಈಗ ಹೇಳಿದ್ರಿ? ದ್ರಾಕ್ಷಿ ಬೆಳೆ ಬಗ್ಗೆ ಹೇಳಿದ್ರಿ, ಲಿಂಬಿ ಬೆಳೆ ಬಗ್ಗೆ ಹೇಳಿದ್ರಿ, ಮತ್ತೆ ಏನೇನು ಬೆಳೆ ನಿಮ್ಮ ಜಮೀನದೊಳಗೆ ಬೆಳೀತಾ ಇದ್ರಿ? ನಮ್ಮ ಈಗ ನನ್ನ ಒಟ್ಟು 14 ಎಕರೆ ಜಮೀನ್ ನೀರಾವರಿ ಐತ್ರಿ. ನೀರಾವರಿ ಇದ್ರೆ ಮೊದಲ ನೀರ ಅಟುಕಾಗಿತ್ರಿ. ನಾ 2 ಕಿಲೋಮೀಟರ್ ಮ್ಯಾಗ ಒಂದು ಹಳ್ಳದಂಡಿಗೆ ಜಾಗ ತಗೊಂಡು ಅಲ್ಲಿ ಬಾಯಿ ಹೊಡೆದು ಪೈಪ್ ಲೈನ್ ಮಾಡಿ ಈಗ 2 ಕಿಲೋಮೀಟರ್ ನೀರು ತಂದು ಈಗ 4 ಎಕರೆ ಕಬ್ಬು ಮಾಡೀನ್ರಿ. 4 ಎಕರೆ ಕಬ್ಬು, 1 ಎಕರೆ 1.5 ಎಕರೆ ದ್ರಾಕ್ಷಿ ಮತ್ತು 1 ಎಕರೆ ನಿಂಬಿ ಗಿಡ, 1 ಎಕರೆ ತಳ ಪೇರು ಗಿಡ ಮಾಡೀನ್ರಿ. ಅದರೊಳಗೆ ಮಿಶ್ರ ಬೆಳೆ ಅಂತೇಳಿ ನುಗ್ಗಿ ಹಚ್ಚೀನಿ ಮತ್ತು 4 ಎಕರೆ ಉಳ್ಳಾಗಡ್ಡಿ ಹಚ್ಚೀವ್ರಿ. ಹಿಂಗೆ ಎಲ್ಲ ನಾವು ಮತ್ತು ಇದರೊಳಗೆ ಸೈಡ್ ನಾನು 2 ಅಂದ್ರೆ 2 ಆಡ ತಂದಿದ್ದೆ ಒಂದು ಈಗ 4 ವರ್ಷ ಮುಂದೆ 2 ಆಡ ತಂದು ಅವೇ ಮರಿ ಒಂದು ಬಿಟ್ಕೋತ ಈಗ 40 ಆಡದವ್ರಿ. 40 ಆಡಂದ್ರೆ 1 ವರ್ಷಕ್ಕೆ ಸೈಡ್ ಇನ್ಕಮ್ ರೀ. ಇದು 1 ವರ್ಷಕ್ಕೆ 1.5 ಲಕ್ಷ ರೂಪಾಯಿ ಆಡಿಂದ ಇನ್ಕಮ್ ತೆಗಿತೀನಿ ರೀ. ಮತ್ತು ಈ ಸದ್ದು 40 ಆಡದವ್ರಿ. ಆಡಿನ ಕಾಲಾಗ ಕಾಂಕ್ರೀಟ್ ಹಾಕೀನಿ, ಅದನ್ನು 4 ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ಉಚ್ಚಿ ತೊಳಿತೀನಿ. ಅದನ್ನೆಲ್ಲ ತೊಳೆದು ಒಂದು ದೊಡ್ಡದೊಂದು ತೆಗ್ ಮಾಡೀನಿ ಸಂಗ್ರಹಣ ಉಚ್ಚಿ ಸಂಗ್ರಹಣ ಮಾಡಕ್ಕೆ. ಆ ಉಚ್ಚಿ ಸಂಗ್ರಹಣ ಏನು ಮಾಡ್ತೀನಿ ರೀ, ದ್ರಾಕ್ಷಿಗೆ ಆಗಲಿ ಕಬ್ಬಿಗೆ ಆಗಲಿ ನಿಂಬಿ ಗಿಡಕ್ಕಾಗಲಿ ಸಣ್ಣ 0.5 HP ಮೋಟರ್ ತಗೊಂಡು ಕರೆಂಟ್ ಚಾಲು ಇದ್ದಾಗ ಕರೆಂಟ್ ಮುಖಾಂತರ ಅದಕ್ಕೆ ಗೊಬ್ಬರ ಬಿಟ್ಬಿಡ್ತೀನಿ ಅದನ್ನು ಸಾವಯವ ಗೊಬ್ಬರ. ಹಿಂಗೆ ಮಾಡಿ ನಾನು ಒಟ್ಟು ಕೆಮಿಕಲ್ ಭಾಳ 100ಕ್ಕೆ ಸುಮ್ಮನೆ 1% ಕೆಮಿಕಲ್ ಹಾಕಾಗಿದ್ದೀನಿ ಬರೀ ಸಾವಯವದೊಳಗೆ. ಅದೇನು ಸದ್ ನನಗೆ ಖರ್ಚು ಕಮ್ಮಿ ಇಳುವರಿ ಜಾಸ್ತಿ ಅನಿಸೈತಿ ಸದ್. ಅಡ್ಡಿಲ್ಲ, ಈಗೇನು ಇಷ್ಟೆಲ್ಲ ಬೆಳೆ ಬೆಳೀತಾ ಇದ್ದೀರಿ, ಖರ್ಚು ಕಡಿಮೆ ಆಗ್ಯದ ಅನ್ನುವಂಥದ್ದು ವಿಚಾರ ಹೇಳ್ತಾ ಇದ್ದೀರಿ. ಅಂದರೆ ಎಷ್ಟು ಖರ್ಚು ಕಡಿಮೆ ಆಗ್ಯದ ಅನ್ನುವಂಥದ್ದು ಏನಾದರೂ ನೀವು ಹೋಲಿಕೆ ಮಾಡಿ ನೋಡಿರಿ. ಈಗ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ನಮ್ಗೆ ಅಷ್ಟು ಖರ್ಚು ಆಗ್ತಿತ್ತಪ್ಪ, ಮತ್ತು ಈಗ ಅಂತೂ ಏನೂ ಇಲ್ಲ, ಬರೇ ಆಡಿನ ಉಚ್ಚಿ ಉಪಯೋಗ ಮಾಡುವಂಥದ್ದು, ದನಗಳ ಮೂತ್ರ ಉಪಯೋಗ ಮಾಡುವಂಥದ್ದು. ಹಿಂಗಾದಾಗ ನಿಮ್ಗೆ ಸಂಪೂರ್ಣವಾಗಿ ಭಾಳಷ್ಟು ಕಡಿಮೆ ಆಗದಂಥದ್ದು ನಾವು ನೋಡ್ತಾ ಇದ್ದೀವಿ. ಇದನ್ನ ಏನಾದರೂ ನೀವು ಲೆಕ್ಕ ಹಾಕಿರಿ, ಎಷ್ಟು ಕಡಿಮೆ ಆಗ್ಯದ, ನಿಮಗೆ ಎಷ್ಟು ಅದರಿಂದ ಉಳಿತಾಯ ಆಗ್ಯದ ಅಂತೇಳಿ. ಸರ್ ಲೆಕ್ಕ ಕಮ್ ಅಂದ್ರೆ ಒಂದು ಆಳ ನಮ್ಮಲ್ಲಿ ದುಡಿಬಾರ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಬೇಡ್ತಾರ್ರಿ. ನಾವೇನ್ ಮಾಡಿದ್ರು, ಮನೆಯವರು ನಮಗ 2 ಗಂಡಸು ಮಕ್ಕಳು, ನಾವು ಹೆಂಡರು ಮಕ್ಕಳು 2 4 ಮಂದಿ ಅಟ್ಟ. ಈಗ ಈ ವರ್ಷ ಒಬ್ರು ಸ್ವಸ್ಥರು ಬಂದಾರ. 5 ಮಂದಿ ನಾವು 14 ಎಕರೆ ತೋಟದಾಗ ಒಟ್ಟ ಆಳ ಸಂಗಲ್ಲ, ಡ್ರಿಪ್ ಮಾಡಿ ಇಷ್ಟು ಹೊಲಗಳು ಡ್ರಿಪ್ ಮುಖಾಂತರ ಆಳ ಇಲ್ಲಿ ಖರ್ಚಿಲ್ಲದ ನಾವು ಇನ್ಕಮ್ ತೆಗಿಲಾಕತ್ತೀವ್ರಿ. ಒಟ್ಟ ಆಳ ಚೂಲ ಏನಿದ್ರು ಸರಿ ದೊಡ್ಡದ ಏನು ಜೋಳ ಕೊಯ್ಲೆ ಏನು ಉಳ್ಳಾಗಡ್ಡಿ ಕಡಿಯಾಕ ಇಷ್ಟಕ್ಕೆ ಇದಕ್ಕೆ ಏನರ ಆಳಸೋದು. ಹಿಂಗಾಗಿ ನಮಗೆ ಖರ್ಚು ಭಾಳ ಕಮ್ಮಿ ಅನಿಸೈತಿ ಈಗ. ಬರೋಬ್ಬರಿ ಮನೆ ಮಂದಿನೇ ನೀವು ಶ್ರಮ ಹಾಕ್ತೀರಿ, ಹೊಲದೊಳಗೆ ದುಡಿತೀರಿ, ಅದ್ರ ಜೊತೆಗೆ ಈಗೇನು ಬೆಳೆ ಉಳಿಕೆಗಳಿರ್ತಾವಲ್ಲ, ದಂಟ್ ಇರ್ತದ, ರೌದ್ ಇರ್ತದ, ಮತ್ತೆ ಎಲೆ ಇರ್ತಾವ, ಇಂಥವ್ ಏನು ಸೊಪ್ಪು ಅದೆಲ್ಲ ಇರ್ತಾವಲ್ಲ, ಅವನ್ನ ಮತ್ತೆ ನೀವು ನೆಲಕ್ಕೆ ಕೊಡ್ತೀರಿ, ಅದನ್ನ ಮಣ್ಣಿಗೆ ಹಾಕ್ತೀರಿ? ನಾವು ಈಗ ಕಬ್ಬಿನ ರೌದಿ ನೋಡಿ ಪೆಂಡಿ ಕಡಿಸಿ ತಂದು, ಪೆಂಡಿ ಕಡಿಸಿ ತಂದು ಇದನ್ನ ಮಲ್ಚಿಂಗ್ ಮಾಡ್ತೀವಿ. ದ್ರಾಕ್ಷಿಗೆ ದ್ರಾಕ್ಷಿಗೆ ಮಲ್ಚಿಂಗ್ ಮಾಡ್ತೇವೆ ಮತ್ತು ಕಸ ಕಡ್ಡಿ ಅಲ್ಲೇ ಕೊಳಿಸಿ ಗೊಬ್ಬರ ಮಾಡ್ತೇವೆ ನಾವು. ಮತ್ತು ಹೊಲಕ್ಕೆ ಚಜ್ಜಿ ಬಿತ್ತಿದ್ದೇವೆ ಅಂದ್ರೆ ಚಜ್ಜಿ ಹೊಡಿಗೆ ಬತ್ತಂದ್ರೆ ಅದನ್ನು ಕಟ್ಟರ್ ಹೊಡೆದು ಅದನ್ನು ಹಸಿ ಗೊಬ್ಬರ ಮಾಡಿ ಮುಂದೆ ಉಳ್ಳಾಗಡ್ಡಿ ಹಚ್ಚಿದಂದ್ರೆ ಭಾರಿ ಇಳುವರಿ ಬರ್ತದೆ ಅದಕ್ಕೆ. ಅದೊಂದು ನಮಗೆ ಚಲೋ ಅನಿಸೈತೆ ರೀ. ಹಿಂಗಾಗಿ ನಾವು ಗೊಬ್ಬರ ಭಾಳ ಹಾಕುವ ಅವಶ್ಯಕತೆ ಇಲ್ಲ. ಅಡ್ಡಿಲ್ಲ, ಈಗ ನೀವು ಬೆಳೆಗಳನ್ನು ನೋಡಿ ಇದಕ್ಕೆ ಕೊರತೆ ಆಗ್ಯದ, ಇನ್ನೂ ಬೇಕು ಗೊಬ್ಬರ ಬೇಕು ಅನ್ನುವಂಥದ್ದು ನೀವು ವಿಚಾರ ಮಾಡ್ತೀರಿ ಅದ್ರ ಬಗ್ಗೆ. ಈಗ ಬೆಳೆಗಳಿಗೆ ಗೊಬ್ಬರ ಕಡಿಮೆ ಆಗ್ಯದನೋ ಇಲ್ಲೋ ಅನ್ನುವಂಥದ್ದು ಗೊತ್ತಾಗ್ಬಿಡ್ತದೆ ನಿಮಗೆ ಬೆಳೆ ಇಲ್ಲ ಲಕ್ಷಣದ ಮೇಲೆ ಗೊತ್ತಾಗ್ತದೆ ಬೆಳೆ ಗೊಬ್ಬರ ನೀರು ಕಮ್ಮ ಎಲ್ಲ ವಿಚಾರ ಮಾಡಿದಾಗ ಅದು ರೈತ ತಂದದಕ್ಕೆ. ಅದು ನಾವು ಮನಸ್ಸಿಗೆ ಬಂದಾಗ ನೀರ ಮನಸ್ಸಿಗೆ ಬಂದಾಗ ಗೊಬ್ಬರ ಕೊಟ್ರೆ ಬೆಳೆಗೆ ಅದಕ್ಕೆ ಆಧಾರ ಆಗುದಿಲ್ಲರಿ. ಯಾವತ್ತು ನೀರ ಅದಕ್ಕೆ ಊಟ ಮನುಷ್ಯ ಊಟ ಹೆಂಗ್ ಮಾಡ್ತಾರೆ, ಹಸುವಾದಾಗ ಊಟ ನೀರೊಳಕ್ಕೆದಾಗ ನೀರ, ಹಂಗ ಬೆಳಿಗಿನೂ ಒಂದು ಮನುಷ್ಯ ಇದ್ದಂಗ್ರಿ ಬೆಳಿನೂ. ಅದಕ್ಕೆ ನಾವು ರೈತ ಯಾವತ್ತು ನೆದ್ರ ಬೆಳಿ ಮ್ಯಾಗ ಇದ್ರ ರೈತ ಇರ್ಲಿಕ್ಕೆ ಅದಕ್ಕೆ ರೈತ ಅನ್ನೋದಿಲ್ಲರಿ. ಹಿಂಗಾಗಿ ರೈತ ಹಾಳೆ ಹೋತಾನವ. ಇಲ್ಲಿ ಹೊಲ್ದಾಗ ಬೆಳಿ ಮಾಡಿದೆ ನಾವು ಊರಾಗ ಅಡ್ಡಾಡಿದೆ ಎಂದೂ ರೈತ ಉದ್ದಾರ ಆಗೋದಿಲ್ಲ. ಏನಿದ್ರು ಹೊಲ್ದಾಗ ಬಿದ್ಕೊಂಡು ಇಲ್ಲೇ ಮೆಟ್ ಒಗದ ಬೆಳೆದ್ರೆ ರೈತರಿ. ನೋಡ್ರಿ ಕೋಲಾರ ಅವರ, ನೀವು 14 ಎಕರೆ ಜಮೀನೊಳಗ ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾ ಇದ್ದೀರಿ. 1 ಎಕರೆಗೆ 1 ವರ್ಷಕ್ಕೆ ನೀವು ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ಒಂದೊಂದು ಬೆಳೆ ಒಳಗೆ, ಮತ್ತೆ ನಿಮಗೆ ಆದಾಯ ಎಷ್ಟು ಬರ್ತದೆ ಸರಾಸರಿಯಾಗಿ ಹೇಳ್ರಿ. ಸರ್ ನೋಡ್ರಿ, ನಾವು ನಿಂಬೆ ಗಿಡ 1 ಎಕರೆ ಐತ್ರಿ. 1 ಎಕರೆಗೆ ನಿಂಬೆ ಗಿಡಕ್ಕಂದ್ರೆ ನಾವು ಯಾವ ಕೆಮಿಕಲ್ ಹಾಕಂಗಿಲ್ಲ, ಒಟ್ಟ ಸಾವಯವ ನಿಂಬೆ ಗಿಡಕ್ಕೆ ಮಾಡ್ತೇವ್ರಿ. ಅದಕ್ಕೆ 30-40 ಸಾವಿರ 1 ಎಕರೆಗೆ ಖರ್ಚದ. ಅದಕ್ಕೆ ಆದಾಯ ನೋಡ್ರಿ, ನಿಂಬೆ ಗಿಡ ರೇಟ್ ಹತ್ತಿರೆ 2 ಲಕ್ಷ ರೇಟ್ ರೇಟ್ ಭಾಳ ಆತರ 3 ಲಕ್ಷದಿಂದ 2 ಲಕ್ಷ ಇಟ್ಕೊಂಡು 3 ಲಕ್ಷ ತನ ಈ 1 ಎಕರೆಗೆ ನಿಂಬೆ ಗಿಡ ಇನ್ಕಮ್ ಬರ್ತದ. ನಿಂಬೆ ಗಿಡದ ದ್ರಾಕ್ಷಿ ಏನೈತ್ರಿ, 2 ಲಕ್ಷ ಖರ್ಚು ಬರ್ತದ್ರಿ 1 ಎಕರೆಗೆ. ಅದಕ್ಕೆ ಒಂದು 6 ಲಕ್ಷ ರೂಪಾಯಿ ಆದಾಯ ಬರ್ತದೆ, ಅದಕ್ಕೆ 4 ಲಕ್ಷ ಉಳಿತಾಯ ಆಗ್ತದೆ. ಮತ್ತು ಕಬ್ಬಿಗೆ ಹೋದ ವರ್ಷ ಕಬ್ಬು ಹಚ್ಚಿವ್ರಿ ನಾವು. ಕಬ್ಬು ಹಚ್ಚಿದ್ರೆ ನಾವು ಒಟ್ಟು ಕಬ್ಬಿಗೆ ಈ ಕೆಮಿಕಲ್ ಅಂತೂ ಒಟ್ಟು ವಾಪಾರಿಸಿಲ್ಲ. ಆಕಳು ಉಚ್ಚಿ ಬಿಡೋದು, ಮಲ್ಸಿಂಗ್ ಮಾಡೋದು, ಇದನ್ನು ಮಾಡ್ಕೋತ ನಾವು ಕಬ್ಬಿಗೆ ಏನೈತ್ರಿ, ಬೀಜ ಹಿಡ್ಕೊಂಡು 50,000 ಖರ್ಚು ಮಾಡಿದ್ವಿ 3 ಎಕರೆ ಕಬ್ಬು ಹಚ್ಚಿದ್ರೆ. ಇಳುವರಿ ಕಬ್ಬು ನಮ್ಮದು 1 ಎಕರೆಗೆ 60 ಟನ್ ಕೂತದ. ಹೀಗಾಗಿ ನಮ್ಮದು 4 ಲಕ್ಷ ರೂಪಾಯಿ ಆದಾಯ ಬತ್ತು 3 ಎಕರೆ ಕಬ್ಬಿಗೆ. ಈ ವರ್ಷ ಮತ್ತೊಂದು ಜರ ಕಬ್ಬು ಜಾಸ್ತಿ ಮಾಡಿವ್ರಿ. ಮತ್ತು ಉಳ್ಳಾಗಡ್ಡಿಗೆ ಏನು ಬರ್ತಾರೆ, ಉಳ್ಳಾಗಡ್ಡಿಗೆ 1 ಎಕರೆಗೆ 1 ಎಕರೆ ಉಳ್ಳಾಗಡ್ಡಿಗೆ 40,000 ಖರ್ಚು ಬರ್ತಾರೆ. ಅದಕ್ಕೂ ಎಕರೆಗೆ 40,000 ಚಲೋ ಇಳುವರಿ ಬೆಳೆದ್ರೆ ನಾವು ಡ್ರಿಪ್ ಮ್ಯಾಗ 2.5 ಗಾಡಿ ಬೆಳೆದ್ರೆ ನಾವು ಆದಾಯ ರೇಟ್ 2,000 ಎತ್ತಿದ್ರೆ 2 ಗಾಡಿ ಬೆಳೆದ್ರೆ 4 ಲಕ್ಷ ಆಗ್ತದೆ. ರೇಟ್ ಹತ್ತಲಿಕ್ಕಂದ್ರೆ ಒಂದು 500 ರೂಪಾಯಿ ರೇಟ್ ಎತ್ತಿದ್ರೆ ಏನೂ ರೈತಗೆ ಲಾಭ ಆಗೋದಿಲ್ಲ. 1,000 ರೂಪಾಯಿ ಹತ್ತಿದ್ರು ಮಾರಿ ಮಾರಿ ಆಗ್ತದೆ. ಏನಿದ್ರು ರೈತಗೆ 2,000 ರೂಪಾಯಿ ರೇಟ್ ಎತ್ತಿದ್ರೆ ರೈತಗೆ ಲಾಭ ಆಗ್ತದೆ ರೀ. ಚಲೋ ಐತಿ ಆದ್ರೆ ಉಳ್ಳಾಗಡ್ಡಿ ಇಳುವರಿ ಹೆಚ್ಚಿಗೆ ಬೆಳೆದ್ರೆ ನಮಗೆ ಲಾಭ. ಎಕರೆ ಮ್ಯಾಗ ಉಳ್ಳಾಗಡ್ಡಿ ನಾವು 1 ಮೂಟ್ರ್ ಬೆಳೆದೆ, ಅದಕ್ಕೆ ಖರ್ಚು ಜಾಸ್ತಿ ಆತಂದ್ರೆ 40,000 ಖರ್ಚು ಆತಂದ್ರೆ 500 ಮಾರಿದ್ರೆ 50,000 ಬರ್ತದೆ, ಏನು ಲಾಭ ಆಗುದಿಲ್ಲ. ಹೀಗಾಗಿ ಉಳ್ಳಾಗಡ್ಡಿ ಚಲೋ ಐತಿ. ಮತ್ತೆ ಉಳಿದು ಮೆಕ್ಕೆಜೋಳ ಹಾಕ್ತೇವ್ರಿ, ಮೆಕ್ಕೆಜೋಳ 2,000 ರೂಪಾಯಿ ರೇಟ್ ಇದ್ರೆ ಲಾಭ ಐತಿ. ಮತ್ತೆ ಅದು 1,000 ರೂಪಾಯಿ ಆದ್ರೆ ಮಾರಿ ಮಾರಿ ಆಗುದ್ರ ರೈತಗೆ, ಅದೇ ಖರ್ಚಿಗೆ ಅದಕ್ಕೆ ಸಾರಲಿ ಆಗ್ತದೆ. ಒಟ್ಟಿನ ಮ್ಯಾಗ ರೈತ ಹೊಲ್ದಾಗ ಬಿದ್ದುಕೊಂಡು ಸಾವಯವ ಮಾಡ್ಕೊತ ಮನುಷ್ಯ ಸ್ವಂತ ದುಡಿದ್ರೆ ಸಾಕಷ್ಟು ಲಾಭ ಐತಿ. ಆಳ ಹಚ್ಚಿ ಕೆಮಿಕಲ್ ಎಣ್ಣೆ ಹೊಡ್ಕೋತ ನಾವು ಬರೇ ಪೀಕಿಗೆ ಖರ್ಚು ಮಾಡಿದ್ರೆ ರೈತ ಉದ್ಧಾರ ಆಗುದಿಲ್ಲ. ಒಟ್ಟು ಸಾವಯವದೊಳಗೆ ಬಂದು ನಾವು ಕೈ ದುಡುಕಿ ದುಡ್ದೇವಂದ್ರೆ ರೈತಗೆ ದೊಡ್ಡ ಇನ್ಕಮ್ ಐತ್ರಿ. ನಮಗೆ ಮಾತ್ರ ಏನೂ ಇಲ್ಲಂದ್ರು ಸರ್, ನಾ ಈಗ ಬರೇ ಇದು ಒಂದು ತೋಟ ಐತ್ರಿ, ಇದರಾಗ ವರ್ಷಕ್ಕೆ ಎಲ್ಲ ಖರ್ಚು ಹೋಗಿ 8-10 ಲಕ್ಷ ರೂಪಾಯಿ ನಾ ಇನ್ಕಮ್ ತೆಗಿತೀನಿ ಒಂದು ವರ್ಷಕ್ಕೆ ಒಂದೇ ನಾ 5 ಎಕರೆ ತೋಟದಾಗ. ಉಳಿದು ಮತ್ತೆ ಬೇರೆ ಅದಾವ್ರಿ, ಅದೊಂದು 5 ಅಲ್ಲೊಂದು 4 ಎಕರೆ ಇಲ್ಲೊಂದು 4 ಎಕರೆ. ಹೀಗಾಗಿ ನಾವು ಮನೆಯವ್ರ ದುಡ್ಕೋತ ನಮಗೆ ಚಲೋ ಅನಿಸೈತ್ರಿ. ಸರ್ ನೀರಿನ ವ್ಯವಸ್ಥೆ ನೀವು ಭಾಳ ದೂರದಿಂದ ಮಾಡ್ಕೊಂಡಿರಿ. ಹಾಂ ಸರ್, ನಮಗೆ ಮೊದಲು ನೀರು ಬಾಯಿ ಹಾಕಿದೆವು, ವರ್ಷಕ್ಕೆ 1-4 ಬೋರ್ ಹಾಕೋದು, ಅಲ್ಲೇ ಖರ್ಚು ಮಾಡೋದು 2.5 ಲಕ್ಷ ಖರ್ಚು ಮಾಡೋದು. ಹಿಂಗಾಗಿ ನಮಗೆ ಬೋರ್ ಫೇಲ್ ಆಗೋದು, 1 ಇಂಚ 1.5 ಇಂಚ ಬೀಳೋದು. ಹಿಂಗಾಗಿ ನಾವು ಭಾಳ ಲಾಸಿಗೆ ಬಂದಿದ್ದೆವು. ಮತ್ತೇನು ಮಾಡಿದೆ, ಊರ ಹತ್ರ ಒಂದು ಹಳ್ಳ ಮ್ಯಾಗ ಕೆರೆ ಐತ್ರಿ, ಹಳ್ಳಕ್ಕೆ ಒಂದು 6 ಗುಂಟೆ ಜಾಗ ತೊಗೊಂಡು ಅಲ್ಲೊಂದು ಬಾಯಿ ಹೊಡೆದೇನೆ ರೀ. ಬಾಯಿ ಹೊಡೆದು ಅಲ್ಲಿಂದ 4 ಇಂಚಿ ಪೈಪ್ ಲೈನ್, 2 ಕಿಲೋಮೀಟರ್ ಪೈಪ್ ಲೈನ್ ಮಾಡಿದೆವು. ಮಾಡಿ ಅಲ್ಲಿ ಸ್ವಂತ ಟಿ ಸಿ ಮಾಡಿ ಒಂದು 7.5 ಬಿ ಮೋಟ್ರ್ ಕುಂದಿರಿಸಿ ಇತ್ತಂದು ಇಲ್ಲಿ ಬಾಯಿಗೆ ಒಗದಿಂದ ನಮಗೆ ಅನುಕೂಲ ಆಗೈತ್ರಿ. ಮೊದಲು ನೀರಿಂದ ನಮಗೆ ಭಾಳ ತ್ರಾಸು ಇತ್ತು. ಹಿಂಗಾಗಿ ಸ್ವಲ್ಪ ಹಾಳುಗಳು ಕೆರೆ ನೀರು ಬಿಡಾಗ್ತಾರಲ್ಲ, ಆ ನೀರಿಂದ ಉಪಯೋಗ ಆಗಿ ನಮಗೆ ಈಗ ಅನುಕೂಲ ಆಗೈತಿ ನೀರಿಂದ ಸ್ವಲ್ಪ. ಈಗ 2 ಕಿಲೋಮೀಟರ್ ನೀವು ಪೈಪ್ ಲೈನ್ ತರಬೇಕು ಅಂತಂದ್ರೆ ನಡು ಬೇರೆಯವ್ರ ತೋಟಗಳು ಬರ್ತಾವ, ಹೊಲ ಬರ್ತಾವ, ಹೆಂಗ್ ಮಾಡಿದ್ರಿ ಅವ್ರಿಗೆ ಹೇಳಿದ್ರಿ? ಸರ್ ಅವ್ರಿಗೆ ನಾವು ಕೇಳೋಣ, ಯಾರ ರೈತರು ನಮಗೆ ಇರೋದು ಮಾಡಿಲ್ಲ ಸರ್. ಸರ್ ನಾವು ಹೆಂಗಿರ್ತೇವೆ ಅವ್ರು ಹಂಗಿರ್ತಾರೆ ಸರ್. ನಾವು ಬೇರೆಕಿದ್ರೆ ಅವ್ರು ಬೇರೆಕಿರ್ತ ಹಾಸಿ ಕೊಡೋದು ಸರ್. ನಾವು ನಮ್ಮ ಕಾರಣ ನಾವು ಚಲೋ ಇದ್ರೆ ನಾ ಒಳ್ಳೆಯ ನಾಡು ಒಳ್ಳೆಯ ಸರ್. ನಮ್ಮ 20 ಮಂದಿ ತೋಟದಾಗ ಹಾಸ್ಕೊಂಡು ಬಂದೆವು. ಒಬ್ರು ಇಲ್ಲ್ಯಾಕೆ ಹಾಸಿಪ್ಪ, ನಮ್ಮ ಮೊದಲಾಗ ಹಾಸ್ಬೇಡ ಅಂತೇಳಿ ನಮಗೆ ಯಾರೂ ತಕರಾರು ಮಾಡಿಲ್ಲ ಸರ್. ಹಿಂಗಾಗಿ ಎಲ್ಲರೂ ಒಳ್ಳೆಯವ್ರು ಅದಾರ ನಮ್ಮಲ್ಲಿ, ಅನುಕೂಲ ಆಗೈತ್ರಿ. ಅಡ್ಡಿಲ್ಲ. ಈಗ ಅದೇನು ಪೈಪ್ ಲೈನ್ ಹಾಯ್ದು ಬಂದದ, ಅವ್ರು ಅಕಸ್ಮಾತ್ ನಿಮಗೂ ಒಂದ್ ಸ್ವಲ್ಪ ನಮಗೂ ನೀರು ಕೊಡ್ರಿ, ಅನುಕೂಲ ಆಗ್ತದೆ ನಮಗೂ, ಮಾಡ್ಕೋತೀವಿ ನಾವು ಅಂತೇಳಿ ಅಂತಂದ್ರೆ ಏನ್ ಮಾಡ್ತೀರಿ? ಸರ್ ಇಲ್ಲಿ ಬಂದು ನಾನು ಹೊಂಡ ಮಾಡೀನಿ. ಈಗ ಇವತ್ತೇ ಒಬ್ಬರು ನೀರು ಬೆಳಿದ್ರು, ಆತಪ್ಪ ಒಯ್ಯಿ ನನಗೊಂದರ ಇದು ಇದ್ದಾಗ ಸೌಡಿ ಇದ್ದಾಗ ನೀರು ಒಯ್ಯಿ ನೀರು ಕೊಡ್ತೀನಿ ಸರ್. ಒಮ್ಮೆ ನೆರೆಯವರಿಗೆ ಅನುಕೂಲ ಮಾಡ್ತೀವಿ, ಅದೇನು ದೇವ್ರು ಕೊಟ್ಟಾನ ನಾವು ಅದನ್ನ ಕೊಡ್ತೇವ್ರಿ, ಕೊಟ್ಟು ಸಹಾಯ ಮಾಡ್ತೇವ್ರಿ ಒಬ್ಬರಿಗೆ, ನೀರಿನ ಸಹಾಯ ಮಾಡ್ತೇವ್ರಿ ಒಬ್ರಿಗೊಬ್ರು ಸಹಾಯ ಇರ್ಬೇಕು. ಹಿಂಗಾಗಿ ಇರ್ಲಿಕ್ಕೆ ನಿರ್ವಹ ಇಲ್ಲ, ದೇವ್ರ ಕೊಟ್ಟಾನ ನೀರು ಐತಿ, ಹಳ್ಳ ಹರಿದು ಹೋಗಿರ್ತದ. ಕರೆಂಟ್ ಇದ್ದಾಗ ನಮ್ಗೆ ಹೆಚ್ಚಿಗೆ ನೀರಿದ್ದಾಗ ನೀವು ಹೊಡ್ಕೊಡ್ಪ ಅಂತ ನೆರೆಯವರಿಗೆ ಕೊಡ್ತೇವೆ ಸರ್. ಒಂದು ಕೋಲಾರ ಅವರೇ, ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ನೀವು ಹಳ್ಳದ ವಿಚಾರ ಹೇಳಿದ್ರೆ ನನಗೆ, ಹಳ್ಳ ಹರಿತಾ ಇದೆ ಅನ್ನುವಂಥದ್ದು, ಆ ಹಳ್ಳವನ್ನು ನಿಮ್ಮ ರೈತರೆಲ್ಲರೂ ಕೂಡಿ ಸರಿಯಾಗಿ ಸಮರ್ಥವಾಗಿ ಉಪಯೋಗ ಮಾಡ್ಕೊಂಡಿದ್ದೀರಾ ಹೆಂಗೆ ಅಂತೇಳಿ ನಾನು ಕೇಳೋದು. ಸರ್, ಹಳ್ಳ ಮೊದಲ ಹಳ್ಳ ಹರಿತಿದ್ದಿಲ್ರಿ, ನಮ್ಮಲ್ಲಿ ಎನ್ ಟಿ ಪಿ ಸಿ ಆಗಿಂದ ಒಂದು ಕೆರೆ ಕಟ್ಟ್ಯಾರ, ಆ ನೀರು ಕಾಯಂ ಹರ್ಕೋತ, ಹಿಂಗಾಗಿ ನಮ್ಮಲ್ಲಿ ಒಂದು ಸಾವಿರಾರು ಎಕರೆ ನೀರಾವರಿ ಆಗಿಬಿಟ್ಟದ. ಈಗ 4 ವರ್ಷನ್ಯಾಗ ಈಗ ಎನ್ ಟಿ ಪಿ ಸಿ ಆಗಿಂದ ನೀರಾವರಿ ಆಗಿಂದ ಎಲ್ಲ ಹಳ್ಳಕ್ಕೆ ಜಾಗ ತೊಳೆದು ಬಾಯಿ ಮಾಡಿಸೋದು, ಪೈಪ್ಲೈನ್ ಮಾಡೋದು, ಹಿಂಗಾಗಿ ನೀರಾವರಿ ಹೆಚ್ಚಾಗ್ಯಾರ ನಮ್ಮಲ್ಲಿ. ಮೊದಲು ನೀರಂದ್ರೆ ಬರಗಾಲ ಇತ್ತು. ನಾವು ಇದೇ ತೋಟದಾಗ 4 ವರ್ಷ ಮುಂದೆ ನೀರಂದ್ರೆ ತುಪ್ಪ ಬೆಳೆಸ್ದಂಗೆ ನೀರು ಬೆಳೆಸಿದ್ದೆ. ಮತ್ತು ನಿಮ್ಗೆ ಇದೇ 4 ವರ್ಷ ಮುಂದೆ ಸರ್, ನಿಂಬೆ ಗಿಡಕ್ಕೆ ನಮ್ಮ ಟ್ಯಾಕ್ಟರ್ ಇರ್ತೀವಿ, ಟ್ಯಾಕ್ಟರ್ಲೆ ಊರಾಂದ ನೀರು ತಂದು ಟ್ಯಾಂಕರ್ಲೆ, ಇದು ನಿಂಬೆ ಗಿಡ ಆಯ್ತು ದ್ರಾಕ್ಷಿ ಟ್ಯಾಂಕರ್ಲೆ ಬದುಕ್ಸೀನಿ ರೀ. ಈಗ ಹೋದ ವರ್ಷ ನಾ ಹಳ್ಳದ ಪೈಪ್ಲೈನ್ ಬಾಯಿ ಮಾಡಿದ್ರೆ ನನಗೆ ನೀರಿಂದ ಆನಂದ, ದೇವ್ರ ಆನಂದ ಕೊಟ್ಟಾನ ರೀ, ಅನುಕೂಲ ಆಗೈತೆ ರೀ ಸರ್. ಅಂದ್ರ ಹಳ್ಳವನ್ನ ಎಲ್ಲ ರೈತರು ಬಹಳ ಅದ್ಭುತವಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಉಪಯೋಗ ಐತಿ ಸರ್. ಮ್ಯಾಗ ಒಂದು ಇಲ್ಲಿಂದ 4 ಕಿಲೋಮೀಟರ್ ಕೆರೆ ಐತ್ರಿ ಸರ್, ಕೆರೆಗೆ ನೀರು ಬಿಡಾಕ್ತಾರೆ. ಈಗ ನೀರು ಬಿಡ್ತಾರ, ಕೆರೆ ತುಂಬಿ ಹಳ್ಳ ಹರಿತೈತಿ. ಹಳ್ಳ ಹರಿದ್ರಿಂದ ನಮಗೆ ಎಲ್ಲ ರೈತರಿಗೆ ಅನುಕೂಲ ಆಗೈತಿ, ರೈತರಿಗೆ ಅದನ್ನು ಉಪಯೋಗ ಮಾಡ್ಕೋತೀರಿ. ಹಳ್ಳ ಕೆರೆ ಹಿಂಗೆಲ್ಲ ಉಪಯೋಗ ಆಗ್ಯಾವ್ರಿ. ಯಾರಾದರೂ ನಿಮ್ಮ ಅನುಭವಗಳನ್ನು ಕೇಳಬೇಕು, ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಕೊಡ್ತೇವೆ ಸರ್. ಯಾರು ನಮಗೆ ನೀವು ಏನು ನೋಡಕ್ಕೆ ಬರ್ತೇವಪ್ಪ ನಿಮ್ಮ ತೋಟ ಹೆಂಗೆ ಮಾಡಿ ಅಂತ ಅಂದ್ರೆ ಮೊಬೈಲ್ ನಂಬರ್ ಕೊಡ್ತೇವೆ ರೀ, ಕೊಡ್ತೇವೆ. ಬರ್ತಾರ, ಬಂತಾರ, ಅವ್ರಿಗೆ ತೋರಿಸ್ತೇವೆ, ಸಹಕಾರ ಮಾಡ್ತೇವೆ. ಬರ್ತಾರ, ಕೂತು ಅವರು ಅನ್ನೋತನು ಹೇಳಿ ಹೋಗ್ತಾರೆ ಸರ್. 9845692138. ಆತ್ಮೀಯರೆ, ಈಗೇನು ಸಂಗಪ್ಪ ಕೋಲಾರ ಅವರು ತಮ್ಮ ನಂಬರ್ನ ಹೇಳಿದ್ದಾರೆ, ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9845692138 ಈ ನಂಬರನ್ನು ತಾವು ಸಂಪರ್ಕ ಮಾಡ್ಬೋದು. ಸಂಗಪ್ಪರ, ಈಗ ನಿಮ್ಮ ಹೊಲ ಒಂದು ಸ್ವಲ್ಪ ಈ ರಾಷ್ಟ್ರೀಯ ಹೆದ್ದಾರಿಯಿಂದ ಒಳಗದ, ನೀವು ಉತ್ಪನ್ನವನ್ನು ತಗೊಂಡು ಮಾರ್ಕೆಟಿಗೆ ಹೋಗಬೇಕು ಅಂತಂದ್ರೆ ಸ್ವಲ್ಪ ಕಷ್ಟಪಡಬೇಕಾಗ್ತದೆ. ಇಂಥ ಸಮಯದೊಳಗೆ ನೀವು ಹೋಗುದು ಬರೋದು, ತಗೊಂಡು ಹೋಗುದು ಬರೋದು ಹೆಂಗೆ ಮಾಡ್ತಾ ಇದ್ರಿ? ಸರ್, ಟ್ರ್ಯಾಕ್ಟರ್ ಐತ್ರಿ, ಟ್ರಕ್ ಹೊಲಕ್ಕೆ ಬರ್ಲಿಕ್ಕಂದ್ರೆ ಟ್ರ್ಯಾಕ್ಟರ್ ಮುಖಾಂತರ ಹವೇಕ್ ಹೋಗಿ ಕೊಡ್ತೇವೆ, ಅಲ್ಲಿ ಲೋಡಿಂಗ್ ಮಾಡಿ ಕಳಿಸ್ತೇವ್ರಿ. ಮಳೆಗಾಲದಾಗ ಒಂದು ಸ್ವಲ್ಪ ತ್ರಾಸ ಆಗ್ತದೆ ರೀ, ಮನೆ ಟ್ರ್ಯಾಕ್ಟರ್ ಅದಾವ, ಟ್ರ್ಯಾಕ್ಟರ್ಲ್ಲಿ ಓದು ಕೊಡ್ತೇವೆ ಸರ್. ಒಳ್ಳೆಯದು ಸಂಗಪ್ಪ ಕೋಲಾರ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಾವು ಯಾವ ರೀತಿ ಒಕ್ಕಲತನವನ್ನು ಮಾಡ್ಕೋತ ಬಂದಿರಿ ಮತ್ತು ಯಾವ ರೀತಿ ನಿಮಗೆ ಆದಾಯ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಭವಗಳನ್ನು ನಮ್ಮ ಎಲ್ಲ ಕೇಳುಗ ರೈತ ಮಿತ್ರರ ಜೊತೆಗೆ ಹಂಚಿಕೊಂಡಿದ್ದೀರಿ. ಇಲ್ಲಿ ತನಕ ನಮ್ಮ ರೈತರ ಜೊತೆಗೆ ತಮ್ಮ ಸಮಯ ಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಆತ್ಮೀಯರೇ, ಇದುವರೆಗೆ ನಿಡಗುಂದಿ ತಾಲೂಕು ಗೊಳಸಂಗಿ ಗ್ರಾಮದ ರೈತರಾದ ಸಂಗಪ್ಪ ಉಪಾಸಪ್ಪ ಕೋಲಾರ್ ಅವರಿಂದ ಉಳ್ಳಾಗಡ್ಡಿ ಕೃಷಿ ಕುರಿತು ಅನುಭವವನ್ನು ಕೇಳಿದ್ರಿ. ಇವರನ್ನು ಸಂದರ್ಶನ ಮಾಡಿದರು ಡಾಕ್ಟರ್ ಸೋಮಶೇಖರ್ ಎಸ್ರುಳಿ. ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿಯಿಂದ ಕೇಳಿಬಂತು. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ರಿವಾಯತ್ ಪದ ಹಾಡುತ್ತಾರೆ ಕಾಕಂಡಿಕೆ ಗ್ರಾಮದ ಶಾಂತಾರಾಮ್ ಜಾಧವ್ ಮತ್ತು ಸಂಗಡಿಗರು. ಪಾತಿ ಮನ ಕತಿ ಕೇಳರಿ ಕುಂತ ಬಡತನ ಕಾಡ್ತೇತ್ರಿ ಅವರಿಗೆ ಬರೇತ. ಬಿ ಪಾತಿ ಮನ ಕತಿ ಕೇಳರಿ ಕುಂತ ಬಡತನ ಕಾಡ್ತಿತ್ತು ಅವರಿಗೆ ಪರೀತ. ಒಂದೇ ಸೀರಿ ಉಡದಿರಲು ಇಲ್ಲದರ ಹೊರತ ಅದಕ್ಕ ಒಲಗಿದ್ದಾಪಿ ಮುನ್ನೂರದರವತ್ತ ನೆರಮಣಿ ಮುದಕೆಯೋ ಸೋಜಿನ ಬೇಸ್ತ ದಾರಿಗೆ ಪಿರಿ ಮಾಡಿ ಇಟ್ಟಿದ ಭಗವಂತ. ಬಿ ಪಾತಿ ಮನ ಕತಿ ಕೇಳರಿ ಕುಂತ ಬಡತನ ಕಾಡ್ತಿತ್ರಿ ಅವರಿಗೆ ಪರೀತ. ಬಿ ಪಾತಿ ಮನ ತಂದೆಯ ಗುರುತ ನಬಿ ಸಾಹೇಬ ಶರಣಾರೋ ಅಲ್ಲನ ಭಕ್ತ. ಬಿ ಪಾತಿ ಮನ ಕತಿ ಕೇಳರಿ ಕುಂತ ಬಡತನ ಕಾಡ್ತಿತ್ತು ಅವರಿಗೆ ಪರೀತ. ಅಂತವರ ಮಗಳಿಗೆ ಬಡತನ ಕಾಡ್ತಿತ್ತ ಬಡತನ ಮರತಾರೋ ಶಿವನಾಗ ಸತ್ತ

ನಾಗ ಕನ್ಯರೆಲ್ಲ ನಲಿಯೋತ ಚೂಗಿರೆ ಜೋ, ನಾಗ ಕನ್ಯರೆಲ್ಲ ನಲಿಯೋತ ತೂಗಿರೆ ಜೋ, ನಾಗ ಕನ್ಯರ ನಲಿಯೋತ ತೂಗಿರೆ ಜೋ, ನಾಗ ಕನ್ಯರೆಲ್ಲ ನಲಿಯೋತ ತೂಗಿರೆ ಜೋ. ಇಂದ್ರ ಲೋಕದಲ್ಲಿ ಬಂದಾರ ಮಲಗ್ಯಾನ, ಇಂದ್ರ ಲೋಕದಲ್ಲಿ ಬಂದಾರ ಮಲಗ್ಯಾನ, ಮಂದ ಗಮನಿಯರೆಲ್ಲ ಒಂದಾಗಿ ತೂಗಿರೆ ಜೋ, ಮಂದ ಗಮನಿಯರೆಲ್ಲ ಒಂದಾಗಿ ತೂಗಿರೆ ಜೋ, ಮಂದ ಗಮನಿಯರೆಲ್ಲ ಒಂದಾಗಿ ತೂಗಿರೆ ಜೋ, ಮಂದ ಗಮನಿಯರೆಲ್ಲ ಒಂದಾಗಿ ತೂಗಿರೆ ಜೋ. ಕಾಸ ಪೀತಾಂಬರ ಕಸ್ತೂರಿ ತಿಲಕವ, ಕಾಸ ಪೀತಾಂಬರ ಕಸ್ತೂರಿ ತಿಲಕವ, ಪಂಡರಿನಾಥನ ತೂಗಿರೆ ಜೋ, ಪಂಡರಿನಾಥನ ತೂಗಿರೆ ಜೋ, ಪಂಡರಿನಾಥನ ತೂಗಿರೆ ಜೋ, ಪಂಡರಿನಾಥನ ತೂಗಿರೆ ಜೋ. ರಾಧೆಯ ರಮಣನ ರುಕ್ಮಿಣಿ ಲೋಲನ, ರಾಧೆಯ ರಮಣನ ರುಕ್ಮಿಣಿ ಲೋಲನ, ಪಾಂಡುರಂಗನ ತೂಗಿರೆ ಜೋ, ಪಾಂಡುರಂಗನ ತೂಗಿರೆ ಜೋ, ಪಾಂಡುರಂಗನ ತೂಗಿರೆ ಜೋ, ಪಾಂಡುರಂಗನ ತೂಗಿರೆ ಜೋ. ಕಾಗಿ ನೆಲೆಯಲ್ಲಿರುವ ಆದಿ ಕೇಶವನ, ಕಾಗಿ ನೆಲೆಯಲ್ಲಿರುವ ಆದಿ ಕೇಶವನ, ಮುತ್ತಿನ ಹಾರದ ಮುರಳೀಧರನ ತೂಗಿರೆ ಜೋ, ಮುತ್ತಿನ ಹಾರದ ಮುರಳೀಧರನ ತೂಗಿರೆ ಜೋ, ಮುತ್ತಿನ ಹಾರದ ಮುರಳೀಧರನ ಜೋ. ಉಡುಪಿಯಲ್ಲಿರುವ ಶ್ರೀಹರಿ ಕೃಷ್ಣನ, ಉಡುಪಿಯಲ್ಲಿರುವ ಶ್ರೀಹರಿ ಕೃಷ್ಣನ, ಹರಿ ಗೋವಿಂದನ ತೂಗಿರೆ ಜೋ, ಹರಿ ಗೋವಿಂದನ ತೂಗಿರೆ ಜೋ, ಹರಿ ಗೋವಿಂದನ ತೂಗಿರೆ ಜೋ, ಹರಿ ಗೋವಿಂದನ ತೂಗಿರೆ ಜೋ. ದೇವದಾನವರೆಲ್ಲ ಸಮುದ್ರ ಮಥನ ಮಾಡಿ, ದೇವದಾನವರೆಲ್ಲ ಸಮುದ್ರ ಮಥನ ಮಾಡಿ, ಲಕ್ಷ್ಮೀ ರೂಪವ ತಾಳಿದ ಹರಿ ವಿಷ್ಣುನ ತೂಗಿರೆ ಜೋ, ಅಮೃತ ಕಳಸವ ಹೊತ್ತ ಶ್ರೀ ವಿಷ್ಣುನ ತೂಗಿರೆ ಜೋ, ಅಮೃತ ಕಳಸ ಹೊತ್ತ ಯಜ್ಞ ತೂಗಿರೆ ಜೋ, ಅಮೃತ ಕಳಸ ಹೊತ್ತ ವಿಷ್ಣುನ ತೂಗಿರೆ ಜೋ. ಬ್ರಹ್ಮನ ಮಗು ಮಾಡಿ ಬ್ರಹ್ಮಾಂಡ ಬುಟೆಲಿಟ್ಟು, ಬ್ರಹ್ಮನ ಮಗು ಮಾಡಿ ಬ್ರಹ್ಮಾಂಡ ಬುಟೆಲಿಟ್ಟು, ಕೊರ್ವಂಜಿ ರೂಪವ ಧರಿಸಿದ ಹರಿ ಕೃಷ್ಣನ ತೂಗಿರೆ ಜೋ, ಕೊರ್ವಂಜಿ ರೂಪವ ಧರಿಸಿದ ಶ್ರೀ ಹರಿ ಕೃಷ್ಣನ ತೂಗಿರೆ ಜೋ, ಕೊರ್ವಂಜಿ ರೂಪವ ಶ್ರೀ ಕೃಷ್ಣನ ತೂಗಿರೆ ಜೋ, ಕೊರ್ವಂಜಿ ರೂಪವ ಕೃಷ್ಣನ ತೂಗಿರೆ ಜೋ. ಲಂಬೋದರನಲ್ಲಿ ಪರಶು ವಿದ್ಯೆಯ ಕಲಿವಂತ, ಲಂಬೋದರನಲ್ಲಿ ಪರಶು ವಿದ್ಯೆಯ ಕಲಿವಂತ, ಭಾರ್ಗವ ರಾಮನ ತೂಗಿರೆ ಜೋ, ಭಾರ್ಗವ ರಾಮನ ತೂಗಿರೆ ಜೋ, ಭಾರ್ಗವ ರಾಮನ ತೂಗಿರೆ ಜೋ, ಭಾರ್ಗವ ರಾಮನ ತೂಗಿರೆ ಜೋ. ಭಾರ್ಗವ ರಾಮನ ಜಮದಾಗ್ನಿ ಸೂತನ, ಭಾರ್ಗವ ರಾಮನ ಜಮದಾಗ್ನಿ ಸೂತನ, ಪುಂಡ ಪರಶುರಾಮನ ತೂಗಿರೆ ಜೋ, ಪುಂಡ ಪರಶುರಾಮನ ತೂಗಿರೆ ಜೋ, ಪುಂಡ ಪರಶುರಾಮನ ತೂಗಿರೆ ಜೋ, ಪುಂಡ ಪರಶುರಾಮನ ತೂಗಿರೆ ಜೋ. ಬಸವಣ್ಣನ ಬಾಯಿ ನೋಡ ಶಿವನ ಸೀತಾಳ ಗಿಂಡೆ, ಬಸವಣ್ಣನ ಬಾಯಿ ನೋಡ ಶಿವನ ಸೀತಾಳ ಗಿಂಡೆ, ಯಾರಿಗೆ ಒಲಿದವನ ಈ ಬಸವಣ್ಣ ದೈವ ಶೃಂಗಾರದವನ, ಯಾರಿಗೆ ಒಲಿದವನ ಈ ಬಸವಣ್ಣ ದೈವ ಶೃಂಗಾರದವನ, ಯಾರಿಗೆ ಒಲಿದವನ ಈ ಬಸವಯ್ಯ ದೈವ ಶೃಂಗಾರದವನ, ಯಾರಿಗೆ ಒಲಿದವನ ಈ ಬಸವಯ್ಯ ದೈವ ಶೃಂಗಾರದವನ. ಬಸವಣ್ಣನ ನ್ಯಾಲಿ ನೋಡ ಶಿವನ ಕೊರಳಲ್ಲಿ ಸರ್ಪ, ಬಸವಣ್ಣನ ನ್ಯಾಲಿಗೆ ನೋಡ ಶಿವನ ಕೊರಳಲ್ಲಿ ಸರ್ಪ, ಯಾರಿಗೆ ಒಲಿದವನ ಈ ಬಸವಣ್ಣ ದೈವ ಶೃಂಗಾರದವನ, ಯಾರಿಗೆ ಒಲಿದವನ ಈ ಬಸವಣ್ಣ ದೈವ ಶೃಂಗಾರದವನ, ಯಾರಿಗೆ ಒಲಿದವನ ಈ ಬಸವಯ್ಯ ದೈವ ಶೃಂಗಾರದವನ, ಯಾರಿಗೆ ಒಲಿದವನ ಈ ಬಸವಯ್ಯ ಬಸವಣ್ಣನ ಕಣ್ಣ ನೋಡ ಶಿವನ ತಿನ್ನುವ ಸುಣ್ಣ, ಬಸವಣ್ಣನ ಕಣ್ಣ ನೋಡ ಶಿವನ ತಿನ್ನುವ ಸುಣ್ಣ, ಯಾರಿಗೆ ಒಲಿದವನ ಈ ಬಸವಣ್ಣ ದೈವ ಶೃಂಗಾರದವನ, ಯಾರಿ